ಜಸುಮಾತಿ ನಂದನ ಬ್ರಜವರ ನಾಗರ ಜಸುಮಾತಿ ನಂದನ ಬ್ರಜವರ ನಾಗರ ಜಸುಮತಿ ನಂದನ ಬ್ರಜವರ ನಾಗರ ಜಸುಮತಿ ನಂದನ ಬ್ರಜವರ ನಾಗರ ಗೋಕುಲ ರಂಜನ ಕನ ಜನ ಕನ ಗೋಪಿ ಪಾರನಾದನ ಜಸುಮತಿ ನಂದನ ಬ್ರಜವರ ನಾಗರ ಜಸುಮತಿ ನಂದನ ಬ್ರಜವರ ನಾಗರ ಗೋಕುಲ ರಂಜನ ಕನ ಬಂಶಿ ಪಡಾನ ಸುಭಾಷ